ದೇಶಭಕ್ತಿ ಗೀತೆ ಕೇಳಿದ್ರಿ. ಸಮಯ 7:05. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ನಾನು ನಂಜಾನು ಚಿತ್ರದ ಒಂದು ಗೀತೆ ಶಾಶ್ವತಿ ಕಶ್ಯಪ್ ಅವರ ಧ್ವನಿಯಲ್ಲಿದೆ. ಶ್ರೀಹರಿ ಅವರ ಗೀತ ರಚನೆಗೆ ಶ್ರೀಧರ್ ಕಶ್ಯಪ್ ಅವರ ಸಂಗೀತವಿದೆ. ಗಣಪತಯೇ ನಮಃ. ಗಣಪತಯೇ ನಮಃ. ಜಗದ ಸಕಲ ಜನರ ಮೊದಲನೇ ದೈವವು ಇವನೇ ಗಣನಾಥ. ಸರಿಸು ಇರುಳ ಹರಿಸು ಹಗಲನಿ ಪಾಪ ವಿನಾಶ ಶಿವನ ಸುತ. ಜಗ ಕಾಯೋ ದೊರೆ ನೀನೇ ಕಾಪಾಡು ನಮ್ಮನ್ನು ಇಡೀ ಜನ್ಮ ನೆಲಿತೀವಿ ಗಣನಾಥ ನಿನ್ನನ್ನು ವಿದ್ಯೆ ಬುದ್ಧಿ ಸಿದ್ಧಿ ವಿಕ್ರಾಂತ್ ರೋಣ ಚಿತ್ರಕ್ಕಾಗಿ ಹಾಡಿದ್ದಾರೆ ವಿಜಯಪ್ರಕಾಶ್, ಕಾರ್ತಿಕ್, ಹರ್ಷಿಕಾ, ದೇವಂತ್ ಮತ್ತು ಸಂಗಡಿಗರು. ಅನೂಪ್ ಭಂಡಾರಿಯವರ ಗೀತ ರಚನೆಗೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ. ಬೇಟೆಗಾರನು ಬಿಡು ಮಾತೆ ಇಲ್ಲ ಯಾರನು ಗೊತ್ತು ಗುರಿಯೇ ಇರದ ಫಕೀರನು ನಿನ್ನ ಬಿಟ್ಟು ನೋಡಿಲ್ಲ ಯಾರನು ಬಿಡ ಇಂದ ಚಿಕ್ಕಿ ಇಟ್ಟಾಯ್ತು ಓಡಿ ನಿನ್ನ ರೋಡ ಸೇರ ಮಿಸೆಯ ತಿರುವಿ ನೀ ತೋರು ನಿನ್ನ ಜೋರು ಇನ್ನೀಗ ಕೇಳಿ ಜೀವನನೇ ನಾಟಕ ಸ್ವಾಮಿ ಚಿತ್ರದ ಒಂದು ಗೀತೆ. ಮಾನಸ ಹೊಳ್ಳ ಅವರ ಧ್ವನಿಯಲ್ಲಿದೆ. ಜನಪದ ಗೀತೆಗೆ ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಆಲಾದ ಹಣ್ಣ ತಿಂದಿತು ಗುಮ್ಮ ಸೋಸಲೆ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ ಕೋಟೆಗೊಬ್ಬಾತ್ರಿ ಚಿತ್ರದ ಈ ಗೀತೆ. ವಾಹಿನಿ ಚಿತ್ರದ ಒಂದು ಗೀತೆ ಸಿದ್ಧಾರ್ಥ್ ಬೆಳಮಣ್ಣವರ ಧ್ವನಿಯಲ್ಲಿದೆ. ವೆಂಕಟೇಶ್ ಮೂರ್ತಿ ಎಚ್ಎಸ್ ಅವರ ಗೀತ ರಚನೆಗೆ ಉಪಾಸನಾ ಮೋಹನ್ ಅವರ ಸಂಗೀತವಿದೆ. ಅಂಗಳದಲ್ಲಿ ಕರುಣಾ ಕುಡಿಯ ಸೆಳೆತಾ

ಬಿಟ್ಟಿರುವ ಬಾಣ ಹನುಮಂತ ಸೀತಮ್ಮ ಲಕ್ಷ್ಮಣನೆ ಬಾಣ ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು ಎಂಜಲನ್ನ ತಿಂದವನು ಭಕ್ತಿಗೆ ಸೋತು ದಶ ದಿಶೆಯಲ್ಲೂ ಇವ ಮಹಾರಾಜ ಯುಗ ಪುರುಷಾನೇ ಈ ಗುಣ ತೇಜ ಜೈ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭ ಶುಭ ಯೋಗ ನಂಬಿ ಬಂದವರ ಆಧಾರ ರಾಮ ಅಂದ್ರೆ ಪಾಪಗಳ ಪರಿಹಾರ ಬಾರೋ ಹಾಕೋ ಜೈಕಾರ ಬಾಣಕ್ಕೆ ಸತ್ತ ರಾವಣ ಆಂಜನೇಯನಲ್ಲದೇ ಗೆದ್ದ ಕಾರಣ ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಅರ್ಜುನ್ ಚನ್ನಿ ಅವರ ಸಂಗೀತವಿದೆ. ಕೈಲಾಶ್ ಖೇರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ ಬಜರಂಗಿ 2 ಚಿತ್ರದ ಗೀತೆ. ಭೂಮಿಯ ತೂಕವ ಭೋರ್ಗರೆದವನು ಪಾನಿನ ಒಡೆತನದವನು ಓಹೋ ನಕ್ಷತ್ರ ಮಂಡಲ ಚದುರಿಸಿದವನು ಕಲವ ಎದುರಿಸಿದವನು ದವನು ಪಾನಿನ ಒಡೆತನದವನು ನಕ್ಷತ್ರ ಮಂಡಲ ಚದುರಿಸಿದವನು ಅಲವಯದುರಿಸಿದವನು ಘನವೀರ ರಣಧೀರ ಇತಿಹಾಸವಾಗಿ ದಿಕ್ಕನೆದ್ದು ಬಂದ ಬಂದ ರೇ ರೇ ರೇ ರೇ ಅಂಬಲಿ ಗಂಜಿ ನೀಡಿದ ತ್ಯಾಗಿ ಕಂಬಳಿ ಹೊದಿಸಿ ಕಾಯುವ ಯೋಗಿ ಬಂಧುವಾಗಿ ಬಂದನು ಬಾಗಿಲ ಬಳಿ ಭಯವೂ ಇಲ್ಲ ಬಂದರೂ ಮಳೆ ಚಳಿ ಭರವಸೆ ಬೆಳಕು ಇವನಲ್ಲಿ ಹುಡುಕು ಉಳಿದಿರೋ ಬದುಕು ಗೆಲ್ಲಲು ಬದುಕು ಧೈರ್ಯ ಧೈರ್ಯ ಶೌರ್ಯ ಕೊಪ್ಪ ಕಂಡು ಗಲಿ ರೇ ರೇ ರೇ ರೇ

ಬದುಕು ಎಂದು ಮುಂದಿರುವ ನಾನು ನಿನ ಹಿಂದೆ ಎಂದು ಬರುವಂತಾದೇನೆ ಯಾರಿಗೂ ಎಂದೆಂದು ತಲೆಬಾಗದ ನಾನು ನಿನ ಕಾಲಿನ ಗೆಜ್ಜೆಯ ನೋಡಲು ತಲೆಯ ಬಾಗಿದೆನೆ ಎಷ್ಟು ಬದುಕಿ ಬಾಡಿ ನಿನ್ನ ಮನೆಯ ಸುತ್ತ ತಿರುಗಿದೆ ನಾನು ಒಮ್ಮೆ ನನ್ನ ನೋಡೆ ನೀನು ಸಾಕೆನು ನಾನು ನೋಟ ಬಂಗಾರ ಸುಕುಮಾರಿಗಳಾರಿಲ್ಲ ಅದರಿಂದ ತಾನೇ ನೀ ಸುಂದರಿ ಎನಿಸಿರುವೆ ಹದಿನೆಂಟರ ಹರೆಯ ತಲುಪಿದರೆ ಸಾಕು ನೀನೊಬ್ಬಳೆಯಲ್ಲ ಎಲ್ಲರೂ ಮುದ್ದಾಗಿರುತ್ತಾರೆ ಕೆಂಪು ಚಂದನದ ಸೀರೆಯುಟ್ಟರೆ ಕಲ್ಲು ಕೂಡ ರಾಜಕುಮಾರಿ ಏಳು ಕಲ್ಲ ಮೋದಯ ತೊಟ್ಟರೆ ಪ್ರತಿ ಹುಡುಗಿ ಸುಂದರಾಂಗಿ ಆದ ನೋಟ ಬಂಗಾರ ನಿನ್ನ ಸನಿಹಕ್ಕೆ ಚಿತ್ರದ ಒಂದು ಗೀತೆ ಸಿದ್ಧಾರ್ಥ ಬೆಳಮಣ್ಣು ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿದೆ. ವಾಸುಕಿ ವೈಭವ್ ಅವರ ಗೀತರಚನೆಗೆ ರಘು ದೀಕ್ಷಿತ್ ಅವರ ಸಂಗೀತವಿದೆ.